ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್ಗಳು. ಈಗ ಸಮಯ 5:30:18. ನಿಲಯದ ಸಂಜೆಯ ಪ್ರಸಾರ ಕಾರ್ಯಕ್ರಮವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಅಭಿಮಾನಿ ಕೇಳುಗರಿಗೆ ನಿಮ್ಮ ರೇಡಿಯೋ ಗೆಳತಿ ಚೈತ್ರ ಎನ್ಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಜಾಹೀರಾತು, ನಂತರ ನೈಸರ್ಗಿಕ ಕೃಷಿಯ ಸಾಧಕ ಬಾಧಕಗಳನ್ನು ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಎಂಟಿ ಸಂಜಯ್ ಅವರೊಂದಿಗೆ ಸಂದರ್ಶನ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ 9:30-12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253. ನಮಸ್ಕಾರ ಡಾಕ್ಟರ್ ಸಂಜಯ್ ಅವರೇ. ನಮಸ್ಕಾರ ಸರ್. ಇವತ್ತು ನಾವು ಈ ನೈಸರ್ಗಿಕ ಕೃಷಿ ಬಗ್ಗೆ ಸಾಕಷ್ಟು ಕೇಳ್ತಾ ಇದ್ದೀವಿ. ಹೌದು ಸರ್. ಮುಖ್ಯವಾಗಿ ನಮ್ಮ ಸಾವಯವ ಕೃಷಿಕರು ಇದನ್ನ ಅನುಸರಿಸಿಕೊಂಡು ಬರ್ತಾ ಇದ್ದಾರೆ, ಜೊತೆಗೆ ನಮ್ಮ ಸರ್ಕಾರಗಳು ಕೂಡ ಇವತ್ತು ನೈಸರ್ಗಿಕ ಕೃಷಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ಕೊಡುವಂತ ದೃಷ್ಟಿಯಿಂದ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರಯೋಗಗಳನ್ನು ಕೈಗೊಂಡು ಅದರ ಒಂದು ಫಲವನ್ನು ರೈತ ಬಾಂಧವರಿಗೆ ವಿಸ್ತರಿಸಬೇಕು ಅಂತಲೂ ಕೂಡ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾವೆ. ಈ ಒಂದು ನಿಟ್ಟಿನಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಈ ನೈಸರ್ಗಿಕ ಕೃಷಿಗೆ ಸಂಬಂಧಪಟ್ಟಾಗೆ ರೈತರ ಜಮೀನಿನಲ್ಲೇ ಪ್ರಯೋಗ ಮಾಡಿ ಫಲಿತಾಂಶಗಳು ಕೂಡ ಹೊರಗಡೆ ಬಂದಿದ್ದಾವೆ, ಮತ್ತು ಇನ್ನೂ ಹೆಚ್ಚು ಹೆಚ್ಚು ಪ್ರಯೋಗಗಳು ಮುಂದುವರಿತಲೇ ಇದ್ದಾವೆ. ಯಾಕೆಂದರೆ ಇದೊಂದು ಕೃಷಿ ನಿರಂತರವಾದ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ತಾವಿವತ್ತು ಆದ್ದರಿಂದ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ನೈಸರ್ಗಿಕ ಕೃಷಿಯ ಸಾಧಕ ಬಾಧಕಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಆಯಿತು ಸರ್. ಮೊದಲಿಗೆ ಈ ನೈಸರ್ಗಿಕ ಕೃಷಿಗೂ ಸಾವಯವ ಕೃಷಿಗೂ ಏನು ವ್ಯತ್ಯಾಸ ಅಂತೀರಿ? ಸಾಮಾನ್ಯವಾಗಿ ಈ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯನ್ನು ಒಂದೇ ಎಂದು ತಿಳ್ಕೊಳ್ತಾರೆ. ಆದರೆ ಸಾವಯವ ಕೃಷಿ ಎಂದರೆ ಎಲ್ಲ ರೀತಿಯ ಸಾವಯವ ಪದಾರ್ಥಗಳನ್ನು ನಾವು ಬಳಸಿಕೊಂಡು ಮಾಡುವಂಥ ಕೃಷಿ. ಇದರಲ್ಲಿ ನಾವು ಈ ಹಸಿರೆಲೆ ಗೊಬ್ಬರಗಳನ್ನ, ಜೈವಿಕ ಗೊಬ್ಬರಗಳನ್ನ, ಎರೆಹುಳ ಗೊಬ್ಬರವನ್ನು, ಕೊಟ್ಟಿಗೆ ಗೊಬ್ಬರವನ್ನು ಮತ್ತು ಈ ಹಸುವಿನ ಸಗಣಿ ಮತ್ತು ಗಂಜಲ, ಅದು ದೇಸಿ ಹಸುವಿಂದೂ ಆಗ್ಬೋದು ಅಥವಾ ವಿದೇಶಿ ಹಸುವಿನ ಸಗಣಿ ಗಂಜಲನೂ ಆಗಿರ್ಬೋದು, ಇವೆಲ್ಲ ಮೂಲಗಳಿಂದ ತಯಾರಿಸಿದ ಸಾವಯವ ಗೊಬ್ಬರವನ್ನು ಬಳಸ್ತೀವಿ. ಆದರೆ ನೈಸರ್ಗಿಕ ಕೃಷಿಯಲ್ಲಿ ನಾವು ದೇಸಿ ಹಸುವಿನ ಸಗಣಿ ಮತ್ತು ಗಂಜಲವನ್ನು ಮಾತ್ರ ಬಳಸಬೇಕಾಗಿದೆ. ಜೊತೆಯಲ್ಲಿ ನಾವು ಇವುಗಳನ್ನು ಬಳಸಿಕೊಂಡು ಜೀವಾಮೃತ, ಘನಜೀವಾಮೃತ ಮತ್ತು ಈ ನೀಮಾಸ್ತ್ರ, ಶುಂಠಿ ಅಸ್ತ್ರ, ವಿವಿಧ ಅಸ್ತ್ರಗಳನ್ನ ತಯಾರಿಸ್ತೀವಿ. ಹಾಗಾಗಿ ಈ ನೈಸರ್ಗಿಕ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳಾಗಲಿ, ಎರೆಹುಳ ಗೊಬ್ಬರ ಆಗಲಿ ಅಥವಾ ಕೊಟ್ಟಿಗೆ ಗೊಬ್ಬರಗಳನ್ನ ಬಳಸೋದಿಲ್ಲ. ಇದು ಪ್ರಮುಖವಾದ ಒಂದು ಮುಖ್ಯ ವ್ಯತ್ಯಾಸ. ನೈಸರ್ಗಿಕ ಕೃಷಿಯಲ್ಲಿ ನಿಸರ್ಗದತ್ತವಾಗಿ ರೈತರ ಜಮೀನಲ್ಲೇ ಸಿಗುವಂಥ ಪದಾರ್ಥಗಳನ್ನು ಬಳಸಿಕೊಂಡು ಮಾಡುವಂಥ ಒಂದು ಪ್ರಕ್ರಿಯೆ. ಇತ್ತೀಚಿನ ದಿನಗಳಲ್ಲಿ ಈ ನೈಸರ್ಗಿಕ ಕೃಷಿ ಬಗ್ಗೆ ನಾವು ಹೆಚ್ಚು ಕೇಳ್ತಾ ಇದ್ದೀವಿ. ಹೌದು. ಇದರ ಒಂದು ಅವಶ್ಯಕತೆ ಎಷ್ಟು ಮಟ್ಟಿಗಿದೆ ಅಂತ? ಹೌದು, ಈಗ ಏನಾಗ್ತಾ ಇದೆ, ರೈತರು ತುಂಬಾ ಚೆನ್ನಾಗಿ ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ, ಅವರಿಗೆ ವಿವಿಧ ತಾಂತ್ರಿಕತೆಗಳು ಇವತ್ತು ತಿಳ್ಕೊಂಡಿದ್ದಾರೆ. ಮತ್ತು ಈ ಮೊಬೈಲ್ ಬಂದ ಮೇಲಂತೂ ಯೂಟ್ಯೂಬು ಮತ್ತು ಗೂಗಲ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಅತಿ ಯಶಸ್ವಿ ರೈತರನ್ನು ಅನುಕರಣೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ತಂತ್ರಜ್ಞಾನಕ್ಕೆ ಎಲ್ಲೂ ಕಡಿಮೆ ಇಲ್ಲ, ಮಾಡ್ತಾ ಇದ್ದಾರೆ. ಆದರೆ ಏನಾಗ್ತಿದೆ, ಇತ್ತೀಚಿನ ವರ್ಷಗಳಲ್ಲಿ ನಾವು ಸಾವಯವ ಪದಾರ್ಥಗಳನ್ನು ಕಡಿಮೆ ಮಾಡಿ ಬರೀ ರಾಸಾಯನಿಕ ಪದಾರ್ಥಗಳನ್ನು, ಗೊಬ್ಬರಗಳಾಗಲಿ ರಾಸಾಯನಿಕ ಕೀಟನಾಶಕಗಳಾಗಲಿ ಇವುಗಳನ್ನೇ ಬಳಸಿಕೊಂಡು ಬಂದಿರೋದರಿಂದ ಮಣ್ಣಿನ ಆರೋಗ್ಯ ಪ್ರಪ್ರಥಮವಾಗಿ ಕೆಟ್ಟು ಹೋಗಿದೆ. ಈ ಮಣ್ಣಿನ ಆರೋಗ್ಯವನ್ನು ಸರಿ ಮಾಡದೆ ಹೊರತು ನಾವು ಮುಂದಿನ ಕೃಷಿಯನ್ನು ಕೈಗೊಳ್ಳೋದು ಕಷ್ಟ ಆಗ್ತಿದೆ. ಆಮೇಲೆ ಈ ಆಹಾರದಲ್ಲಿ ಎಷ್ಟೋ ಏರುಪೇರುಗಳಾಗ್ತಾ ಇದ್ದಾವೆ. ನೀವು ಗಮನಿಸ್ಬೋದು, ನಮ್ಮ ಪೂರ್ವಿಕರಿರ್ಬೋದು, ಒಂದು 70-80 ವರ್ಷದ ಒಂದು ಜೀವನ ಒಂದು ಕಂಡುಕೊಂಡವರು ಇವತ್ತು ಯುವಕರು ಕೂಡ ವಿವಿಧ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಮಧುಮೇಹ ಇರ್ಬೋದು, ಹೃದಯ ರೋಗ ಇರ್ಬೋದು, ಎಷ್ಟು ಬೇಗನೆ, ಅದರಲ್ಲೂ ಈ ಬ್ಲಡ್ ಪ್ರೆಷರ್, ರಕ್ತದ ಏರಿಳಿತ, ಇದಕ್ಕೆ ತುಂಬಾನೇ ತುತ್ತಾಗುತ್ತಿದ್ದಾರೆ. ಇದು ಎಲ್ಲೋ ಒಂದು ಆಹಾರ ಪದ್ಧತಿಯಲ್ಲಿ ಮಾರ್ಪಾಡಾಗಿದ್ದರಿಂದನೇ ಇದಾಗಿದೆ ಅನ್ಸುತ್ತೆ. ಹಾಗಾಗಿ ನೈಸರ್ಗಿಕವಾಗಿ ಕೆಲವು ಪದಾರ್ಥಗಳನ್ನು ನಾವು ಸೇವಿಸೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿ ಆಗುತ್ತೆ, ಮತ್ತು ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ನಾವು ಒಂದು ಸಮತೋಲನವಾದ ಮತ್ತು ಸುಸ್ಥಿರ ಕೃಷಿಯನ್ನು ಕಾಣಬಹುದು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನೈಸರ್ಗಿಕ ಕೃಷಿ ತುಂಬಾ ಪ್ರಸ್ತುತ ಅಂತ ಅನಿಸ್ತಾ ಇದೆ. ಈಗ ನೈಸರ್ಗಿಕ ಕೃಷಿಯನ್ನು ನಮ್ಮ ರೈತ ಬಾಂಧವರು ಬಹಳ ವರ್ಷಗಳಿಂದ ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ಅದರ ಪದ್ಧತಿಗಳನ್ನು ಕೂಡ ಕೆಲವೊಂದನ್ನು ಅವರೇ ಅಭಿವೃದ್ಧಿ ಮಾಡಿದ್ದಾರೆ. ಹೌದು, ಈ ಒಂದು ಪದ್ಧತಿಗಳನ್ನು ವೈಜ್ಞಾನಿಕವಾಗಿ ಪ್ರಮಾಣೀಕರಣ ಮಾಡಬೇಕು ಅಂದರೆ ವೈಜ್ಞಾನಿಕ ಮತ್ತು ಕೃಷಿ ವಿಜ್ಞಾನದ ಒಂದು ತತ್ವಗಳ ಆಧಾರದ ಮೇಲೆ ಪ್ರಮಾಣೀಕರಣ ಮಾಡಬೇಕಾಗುತ್ತೆ. ಈ ಒಂದು ಉದ್ದೇಶಕ್ಕಾಗಿಯೇ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ ನೈಸರ್ಗಿಕ ಕೃಷಿಯ ಬಗ್ಗೆ ಮೌಲ್ಯಮಾಪನ ಕೂಡ ನಡೆದಿದೆ ಅಂತ ನಮಗೆ ಗೊತ್ತಾಯಿತು. ಈ ಮೌಲ್ಯಮಾಪನದ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಈಗ ನೈಸರ್ಗಿಕ ಕೃಷಿಯನ್ನು ರೈತರು ತಮ್ಮ ತಮ್ಮ ಮಟ್ಟದಲ್ಲೇ ಮಾಡ್ಕೊಂಡು ಬಂದಿದ್ರು, ಆದರೆ ಇದಕ್ಕೊಂದು ಮೌಲ್ಯೀಕರಣ ಮಾಡ ಅಥವಾ ಮೌಲ್ಯಮಾಪನ ಮಾಡಿದ್ರೆ ಇದು ಹೇಗೆ ಪೋಷಕಾಂಶಗಳನ್ನು ಪೂರೈಸಬಹುದು, ಕೀಟ ನಿರ್ವಹಣೆ ಹೇಗೆ ಮಾಡಬಹುದು ಅಥವಾ ರೋಗ ನಿರ್ವಹಣೆ ಹೇಗೆ ಮಾಡಬಹುದು ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೇಗೆ ಕಾಪಾಡಿಕೊಳ್ಬಹುದು, ಇವುಗಳ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡಿ ಕರ್ನಾಟಕ ಸರ್ಕಾರ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳು ಇವುಗಳು ಒಂದು ಜಂಟಿ ಒಪ್ಪಂದದೊಂದಿಗೆ ಈ ಮೌಲ್ಯಮಾಪನವನ್ನು ಕೈಗೆತ್ತಿಕೊಳ್ತು. ಇದು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಅಂದರೆ ಕರ್ನಾಟಕದಲ್ಲಿ ಇರುವಂತಹ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಇವನ್ನ ಒಟ್ಟಾರೆಯಾಗಿ 2018 ಅಕ್ಟೋಬರ್ ನಿಂದ ಶುರು ಮಾಡಿ ಇದುವರೆಗೂ ಸತತವಾಗಿ 3 ವರ್ಷಗಳ ಕಾಲ ಈ ಪ್ರಯೋಗಗಳನ್ನು ಮಾಡಲಾಯಿತು. ಈ ಪ್ರಯೋಗಗಳನ್ನು ಹೇಗೆ ಮಾಡಲಾಯಿತು ಅಂದರೆ ಆಯಾಯ ಬೆಳೆಯ ಪರಿಸ್ಥಿತಿಗೆ ತಕ್ಕಂತೆ ಆ ರೈತರು ಬೆಳೆಯುವಂತಹ ಪದ್ಧತಿಯನ್ನ ಇಟ್ಕೊಂಡು ಜೊತೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸುಧಾರಿತ ಬೇಸಾಯ ಪದ್ಧತಿಗಳನ್ನ ಏನು ಅಭಿವೃದ್ಧಿಪಡಿಸಿದ್ರು ಅವುಗಳನ್ನು ಕೂಡ ತಗೊಂಡು ನೈಸರ್ಗಿಕ ಕೃಷಿಯ ಒಂದು ಮೌಲ್ಯಮಾಪನವನ್ನು ಮಾಡುತ್ತಾ ಇದ್ದಾರೆ. ಸೊ ನೈಸರ್ಗಿಕ ಕೃಷಿಯಲ್ಲಿ ಏನು ಮಾನ್ಯ ಸುಭಾಷ್ ಪಾಳೇಕರ್ ಅವರು ಹೇಳಿದಂತಹ ತತ್ವಗಳನ್ನ ಯಥಾವತ್ತಾಗಿ ಇಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ಅಳವಡಿಸಿಕೊಂಡು ಇವುಗಳನ್ನು ಸಾವಯವ ಕೃಷಿ ಮತ್ತು ಸುಧಾರಿತ ಬೇಸಾಯ ಪದ್ಧತಿಗಳು, ರೈತರ ಪದ್ಧತಿ ಮತ್ತು ಜಪಾನಿನ ಮಸಾನೋಬು ಪುಕಾವೋಕ ಅಂತೇಳಿ ಒಂದು ಹುಲ್ಲಿನ ಕ್ರಾಂತಿ ಎಂಬ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಹೌದು, ಅವರು ಪ್ರತಿಪಾದಿಸಿದಂತ ನೈಸರ್ಗಿಕ ಕೃಷಿ ಇವುಗಳನ್ನೆಲ್ಲವನ್ನು ಮೌಲ್ಯಮಾಪನ ಮಾಡಲಾಗುತ್ತಿದೆ. 3 ವರ್ಷದ ಸತತ ಪ್ರಯೋಗಗಳನ್ನು ಮಾಡಿದೀವಿ. ಜೊತೆಯಲ್ಲಿ ಈ ಮೌಲ್ಯಮಾಪನದಲ್ಲಿ ಎಲ್ಲಾ ಅಂಶಗಳನ್ನು ನಾವು ಓದ್ತಾ ಇದ್ದೀವಿ. ಏನಂದ್ರೆ ಬೇಸಾಯ ಶಾಸ್ತ್ರ, ಕೃಷಿ ಮತ್ತು ರಾಸಾಯನ ಶಾಸ್ತ್ರ, ಅದೇ ತರ ಸೂಕ್ಷ್ಮಾಣು ಜೀವಿಗಳು, ಕೀಟಶಾಸ್ತ್ರ, ರೋಗಶಾಸ್ತ್ರ ಮತ್ತು ಆರ್ಥಿಕತೆ, ಅಂದ್ರೆ ಈ ಮೌಲ್ಯ ಎಷ್ಟಾಗತ್ತೆ ಮತ್ತು ಖರ್ಚು ವೆಚ್ಚಗಳನ್ನ ಕೂಡ ನಾವು ವರದಿ ಮಾಡ್ತಾ ಇದ್ದೀವಿ. ಇನ್ನು ಮುಖ್ಯವಾಗಿ ಈ ರೈತರ ಜಮೀನಿನಲ್ಲಿ ಕೈಗೊಳ್ಳಲಾಗಿರುವಂತ ಈ ನೈಸರ್ಗಿಕ ಕೃಷಿಯ ಪ್ರಾತ್ಯಕ್ಷಿಕಗಳ ಬಗ್ಗೆ ವಿವರಗಳನ್ನ ಕೊಡ್ತೀರಾ? ಹೌದು, ಈಗ ಏನಾಯಿತು, ಈ ನೈಸರ್ಗಿಕ ಕೃಷಿಯ ಪ್ರಾತ್ಯಕ್ಷಿಕೆಗಳನ್ನ ರೈತರ ಜಮೀನಿನಲ್ಲೇ ತೆಗೆದುಕೊಂಡ್ರೆ ರೈತರು ಹೇಗೆ ಅದನ್ನ ಅಳವಡಿಸ್ಕೊಳ್ತಾರೆ ಅನ್ನೋದನ್ನು ನೋಡಬೇಕಾಗಿತ್ತು. ಹಾಗಾಗಿ ರೈತರು ಮಾಡುತ್ತಿರುವಂತ ಕೃಷಿಯನ್ನ ಒಂದು ಉಪಚಾರವಾಗಿ ತೆಗೆದುಕೊಂಡು ರೈತರ ಪದ್ಧತಿ ಅಂತ ಅವರ ಜಮೀನಿನಲ್ಲೇ ಸ್ವಲ್ಪ ಪ್ರಮಾಣದಲ್ಲಿ, ಯಾಕಂದ್ರೆ ಯಾವುದೇ ಒಂದು ತಾಂತ್ರಿಕತೆಯನ್ನ ನಾವು ರೈತರಿಗೆ ಕೊಡಬೇಕಾದ್ರೆ ದೊಡ್ಡ ಪ್ರಮಾಣದಲ್ಲಿ ಹೇಳಬಾರ್ದು. ಅದನ್ನ ರೈತರು ಪ್ರಯತ್ನ ಪಟ್ಟು ರೈತರು ಮಂದಟ್ಟಾದಾಗ ಅದನ್ನ ಅಳವಡಿಸ್ಕೊಳ್ತಾರೆ. ಹಾಗಾಗಿ ಇನ್ನೊಂದು ಉಪಚಾರವನ್ನ ನೈಸರ್ಗಿಕ ಕೃಷಿ ಎಂದು ನಾವು ಆ ತತ್ವಗಳನ್ನ ಅಲ್ಲಿ ಅಳವಡಿಸ್ಕೊಳ್ಳಲಾಯಿತು. ಈ ಮೌಲ್ಯಮಾಪನವನ್ನ ಸುಮಾರು ನಾವು ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ವ್ಯಾಪ್ತಿಯಲ್ಲಿ ಬರುವ 10 ಜಿಲ್ಲೆಗಳಲ್ಲಿ ಸುಮಾರು 8,000 ರೈತರ ತಾಕುಗಳಲ್ಲಿ ಕೈಗೊಂಡಿದ್ದೇವೆ. ಪ್ರತಿ ವರ್ಷ ಅವರು ಮುಂಗಾರಿನಲ್ಲಿ ಮತ್ತು ಹಿಂಗಾರಿನಲ್ಲಿ ಬೆಳೆಯುವಂತಹ ಬೆಳೆಗಳನ್ನೇ ಅನುಸರಿಸಿಕೊಂಡು ಅವುಗಳಲ್ಲಿ ನೈಸರ್ಗಿಕ ಕೃಷಿ ಮತ್ತು ರೈತರ ಪದ್ಧತಿಯ ಮೌಲ್ಯಮಾಪನವನ್ನ ಮಾಡ್ತಾ ಇದ್ದೀವಿ. ಇದು ಸತತವಾಗಿ 3 ವರ್ಷ ಕೂಡ ಆಗಿದೆ. ಇಲ್ಲಿ ವಿವಿಧ ಬೆಳೆಗಳನ್ನ ತಗೊಂಡಿದ್ದೀವಿ, ಏನು ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ವಾಣಿಜ್ಯ ಬೆಳೆಗಳು, ತೋಟಗಾರಿಕಾ ಬೆಳೆಗಳು ಮತ್ತು ಹಣ್ಣಿನ ಬೆಳೆಗಳು, ಹೂವಿನ ಬೆಳೆಗಳು, ಎಲ್ಲಾ ಜಾತಿಯ ಬೆಳೆಗಳಿಗೂ ಇದನ್ನ ಅನ್ವಯವಾಗುವಂತೆ ಈ ದಿನ ಪ್ರಯೋಗಗಳು ನಡೀತಾ ಇದ್ದಾವೆ. ಇದುವರೆಗೂ ಕೈಗೊಂಡಿರುವಂತಹ ಈ ಸಂಶೋಧನೆಯ ಒಂದು ಕ್ರೋಢೀಕೃತ ಫಲಿತಾಂಶಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಹೌದು, ಈಗ ನಾನು ಒಂದೊಂದೇ ವಿಚಾರವನ್ನ ಹೇಳೋದಾದ್ರೆ, ಮೊದಲನೇದಾಗಿ ನಮ್ಗೆ ಏನಾಗುತ್ತೆ, ನೈಸರ್ಗಿಕ ಕೃಷಿಯನ್ನ ಕೈಗೆತ್ತಿಕೊಂಡಾಗ ಮೊದಲಿನ ಒಂದು 3-4 ವರ್ಷದಲ್ಲಿ ಮಣ್ಣು ನಾವು ಸದೃಢ ಮಾಡಬೇಕಾಗತ್ತೆ. ಹಾಗಾಗಿ ಫಲವತ್ತು ಮಾಡಬೇಕಾಗತ್ತೆ. ಅದರಲ್ಲೂ ಮಣ್ಣಿನಲ್ಲಿ ಸಾವಯವ ಇಂಗಾಲ ಅನ್ನೋದು ತುಂಬಾ ಪ್ರಮುಖವಾದ ಅಂಶವನ್ನ ವಹಿಸುತ್ತೆ. ಈ ಸಾವಯವ ಇಂಗಾಲ ಮಣ್ಣಿನಲ್ಲಿ 0.5% ಇದ್ರೆ ಅದು ಒಂದು ಒಳ್ಳೆ ಮಣ್ಣು ಅಂತ ಹೇಳ್ತೀವಿ. ಹಾಗಾಗಿ ನಾವು ರಾಸಾಯನಿಕ ಕೃಷಿಯನ್ನೇ ಹೆಚ್ಚಾಗಿ ಅವಲಂಬಿಸಿರುವಂತ ರೈತರಲ್ಲಿ ಈ ನೈಸರ್ಗಿಕ ಕೃಷಿಯನ್ನು ತೆಗೆದುಕೊಂಡಾಗ ಸಾವಯವ ಇಂಗಾಲ ಸ್ವಲ್ಪ ಕಡಿಮೆ ಇತ್ತು. ಹಾಗಾಗಿ ಈ ನೈಸರ್ಗಿಕ ಕೃಷಿಯ ಪ್ರಯೋಗಗಳನ್ನ ನಾವು ಕೈಗೊಂಡಾಗ ನಾವು ನೋಡೋದಾದ್ರೆ ಮೊದಲ 3 ವರ್ಷಗಳ ಫಲಿತಾಂಶದ ಪ್ರಕಾರ ರೈತರ ಪದ್ಧತಿಗಿಂತ ನೈಸರ್ಗಿಕ ಕೃಷಿಯಲ್ಲಿ ಇಳುವರಿ 20-40% ಕಡಿಮೆ ಇದೆ. ಇಳುವರಿ ಕಡಿಮೆ ಇರುವುದು ಒಂದು ಕಡೆ, ಆದ್ರೆ ಇಳುವರಿ ಬಗ್ಗೆ ನಾವು ಒಂದು ಕಡೆ ತೆಗೆದಿಟ್ರೆ ಮಣ್ಣಿನ ಗುಣಧರ್ಮಗಳು ಸ್ವಲ್ಪ ಮಟ್ಟಿಗೆ ನಾವು ಎಚ್ಚರಿಕೆಯನ್ನ ಅಥವಾ ಒಂದು ಮಣ್ಣಿನ ಗುಣಧರ್ಮಗಳು ಚೇತರಿಕೆಯನ್ನ ಕಾಣ್ತಾ ಇದೀವಿ. ಅಂದ್ರೆ ಉತ್ತಮಗೊಂಡಿದ್ದಾವೆ. ಯಾಕಂದ್ರೆ ಮಣ್ಣಿನಲ್ಲಿ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳಿರ್ತವೆ. ಈ ಭೌತಿಕ ಮತ್ತು ರಾಸಾಯನಿಕ ಗುಣಧರ್ಮಗಳು ಹೆಚ್ಚಾಗಿದ್ದು ಅಲ್ಲದೆ ನಮ್ಗೆ ಜೈವಿಕ ಗುಣಧರ್ಮಗಳು ಕೂಡ ತುಂಬಾ ಚೆನ್ನಾಗಿ ಜಾಸ್ತಿ ಆಗ್ತಾ ಇರೋದು ಕಾಣ್ತಾ ಇದೆ. ಹಾಗಾಗಿ ಒಂದು ಕಡೆ ಇಳುವರಿ ಕಡಿಮೆ ಆಗಿರೋದನ್ನು ಬಿಟ್ರೆ ಮಣ್ಣಿನ ಗುಣಧರ್ಮಗಳ ವಿಷಯಕ್ಕೆ ನಾವು ಬೆಲೆ ಕಟ್ಟೋದಾದ್ರೆ ಈ ನೈಸರ್ಗಿಕ ಕೃಷಿಯಲ್ಲಿ ಒಂದು ಒಳ್ಳೆ ತತ್ವ ಇದೆ ಅನ್ನೋದು ಈಗ ಕಾಣ್ತಾ ಇದೆ. ಹಾಗಾಗಿ ಈ ರೀತಿಯ ಪ್ರಾತ್ಯಕ್ಷಿಕೆಗಳನ್ನ ರೈತರು ಇನ್ನು ಮುಂದುವರಿಸಿಕೊಂಡು ಹೋಗೋದು ಒಳ್ಳೆಯದು. ಇವುಗಳಿಗೆ ಬೇಕಾದಂತ ಒಂದು ಸಹಕಾರ ಕೂಡ ಮುಂದಿನ ವರ್ಷಗಳಲ್ಲಿ ಅವರಿಗೆ ಸಿಗಲಿದೆ. ಅದೇ ರೀತಿ ಈ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ನಾನು ಹೇಳೋದಾದ್ರೆ, ನೈಸರ್ಗಿಕ ಕೃಷಿಯಲ್ಲಿ ನಾವು ದೇಸಿ ಹಸುವಿನ ಸಗಣಿ ಮತ್ತು ಗಂಜಲವನ್ನ ಬಳಸ್ತೀವಿ. ಸೊ ಈ ದೇಸಿ ಹಸುವಿನ ಸಗಣಿ ಮತ್ತು ಗಂಜಲ, ಅದೇ ರೀತಿ ವಿದೇಶಿ ತಳಿಗಳಾದ HF ಹಾಲಿಸ್ಟಿಯನ್ ಫ್ರೆಶಿಯನ್ ಅಂತೀವಿ ಮತ್ತೆ ಜರ್ಸಿ ಅಂತೀವಿ, ಈ ತಳಿಗಳಿಗೆ ಹೋಲಿಸಿದಾಗ ನಮ್ಮ ಹಳ್ಳಿಕರ್ ಇರ್ಬೋದು, ಅಮೃತ್ ಮಾಲ್ ಇರ್ಬೋದು, ಮಲ್ನಾಡ್ ಗಿಡ್ಡ ಇರ್ಬೋದು, ಈ ತಳಿಯ ಸಗಣಿ ಮತ್ತು ಗಂಜಲದಲ್ಲಿ ಇರುವಂತಹ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಇದೆ, ಒಂದು ಪ್ರಮುಖವಾದ ಅಂಶ. ಇನ್ನೊಂದು ಕಂಡುಕೊಂಡಿದ್ದೇನೆಂದ್ರೆ, ಈ ಜೀವಾಮೃತದಲ್ಲಿ ಕೃಷಿಗೆ ಬೇಕಾದಂತಹ ಸೂಕ್ಷ್ಮ ಜೀವಿಗಳಾದ ಅಸ್ಟೋಬ್ಯಾಕ್ಟರ್ ಇರ್ಬೋದು, ಬೆಜರೆಂಕಿಯಾ ಅಂತೇಳಿ, ಬೆಜರೆಂಕಿಯಾ ಅಂದ್ರೆ ಭೂಮಿಯಲ್ಲಿ ಸಾರಜನಕವನ್ನ ಸ್ಥಿರೀಕರಿಸುವ ದುಂಡಾಣು ಅದು. ಇದು ಬ್ಯಾಸಿಲಸ್ ಸೂಕ್ಷ್ಮಾಣು ಜೀವಿ ಮತ್ತು ಸೂಡೋಮೋನಸ್ ಅಂದ್ರೆ ರಂಜಕವನ್ನ ಕರಗಿಸುವ ಸೂಕ್ಷ್ಮಾಣು ಜೀವಿಗಳು ಮತ್ತು ಟ್ರೈಕೋಡರ್ಮ ಪೆನ್ಸಿಲಿಯಂ ಈ ಜೀವಿಗಳು ಸೂಕ್ಷ್ಮಾಣು ಜೀವಿಗಳ ಪ್ರಭೇದಗಳು ಹೆಚ್ಚಿಗೆ ಕಂಡು ಬರ್ತಾ ಇದಾವೆ. ಅಂದ್ರೆ ನಮ್ಗೆ ದೇಸಿ ಹಸುವಿನ ಸಗಣಿ ಮತ್ತು ಗಂಜಲ ತುಂಬಾ ಉಪಯುಕ್ತ ಎಂದು ಕಂಡು ಬರ್ತಾ ಇದೆ. ಮತ್ತು ವಾತಾವರಣದಲ್ಲಿ ಸಾರಜನಕವನ್ನು ಸ್ಥಿರೀಕರಣ ಮಾಡುವ, ರಂಜಕವನ್ನು ಕರಗಿಸುವ ಮತ್ತು ಪೂರೈಸುವ ಸೂಕ್ಷ್ಮಾಣು ಜೀವಿಗಳು ದೇಸಿ ಹಸುವಿನ ಸಗಣಿ ಮತ್ತು ಗಂಜಲದಲ್ಲಿ ಇರುವುದರಿಂದ ಈ ನೈಸರ್ಗಿಕ ಕೃಷಿಯನ್ನು ಹೆಚ್ಚಾಗಿ ರೈತರು ತೆಗೆದುಕೊಂಡ್ರೆ ಆ ಮುಂದಿನ ದಿನಗಳಲ್ಲಿ ಮಣ್ಣು ಕೂಡ ಸದೃಢಗೊಂಡು ಸೂಕ್ಷ್ಮಾಣು ಜೀವಿಗಳು ಕೂಡ ಹೆಚ್ಚಾಗತ್ತೆ. ಇದು ಒಂದು ಅಂಶ ಅದೇ ತರ ಕೀಟ ಮತ್ತು ರೋಗ ನಿರ್ವಹಣೆ. ಹೌದೌದು. ಈಗ ಈ ರಾಸಾಯನಿಕ ವಸ್ತುಗಳನ್ನ ನಾವು ಬಳಸಿದಾಗ, ಕೀಟನಾಶಕಗಳಿರ್ಬೋದು ರೋಗನಾಶಕಗಳಿರ್ಬೋದು ಬಳಸಿದಾಗ, ಅವುಗಳು ತುಂಬಾ ಬೇಗನೆ ನಮಗೆ ಫಲಿತಾಂಶವನ್ನು ಕೊಟ್ಬಿಡ್ತವೆ. ಆದರೆ ನೈಸರ್ಗಿಕ ಕೃಷಿಯಲ್ಲಿ ನಮಗೆ ಈ ಪ್ರಮುಖ ಅಸ್ತ್ರಗಳಾದ ಅಗ್ನಿ ಅಸ್ತ್ರ ಇರ್ಬೋದು, ಶುಂಠಿ ಅಸ್ತ್ರ ಇರ್ಬೋದು, ನೀಮಾಸ್ತ್ರ ಇರ್ಬೋದು, ಉಳಿ ಮಜ್ಜಿಗೆ ಇರ್ಬೋದು, ಇವುಗಳನ್ನ ಬಳಸಿದಾಗ ನಮಗೆ ಸ್ವಲ್ಪ ಫಲಿತಾಂಶ ಇನ್ನೂ ಒಂದಷ್ಟು ಮಟ್ಟಕ್ಕೆ ಬೇಕು ಅನಿಸ್ತಾ ಇದೆ. ಏನಾಗ್ತಾ ಇದೆ, ಈ ನೀಮಾಸ್ತ್ರ ಶುಂಠಿ ಅಸ್ತ್ರ ಬಳಸೋದನ್ನ ನಾವು ಈ ರೀತಿಯ ರೋಗಗಳು ಬದಲೇ ಬರಬಹುದು ಅಂತ ಮನಗೊಂಡು ಅವುಗಳನ್ನು ಮುಂಚೆನೆ ನಾವು ಸಿದ್ಧಪಡಿಸಿಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಆಗ ಶೇಕಡಾ ಒಂದು 40-50% ನಮಗೆ ಕಂಟ್ರೋಲ್ ಕೂಡ ಅಥವಾ ನಿಯಂತ್ರಣ ಕೂಡ ನಮಗೆ ದಾಖಲಾಗಿದೆ. ಹಾಗಾಗಿ ನೈಸರ್ಗಿಕ ಕೃಷಿಯಲ್ಲಿ ಈ ಎಲ್ಲ ವಸ್ತುಗಳು ಏನು ತಯಾರು ಮಾಡ್ತೀವಿ ಇವುಗಳು ಜಮೀನಿನಲ್ಲೇ ಲಭ್ಯವಾಗುತ್ತವೆ. ಇವುಗಳನ್ನ ರೈತರು ತಕ್ಕ ಪರಿಸ್ಥಿತಿಗೆ ತಮ್ಮ ಪರಿಸ್ಥಿತಿಗೆ ತಕ್ಕಂತೆ ಅವುಗಳನ್ನ ತಯಾರಿಸ್ಕೊಂಡು ರೆಡಿ ಇಟ್ಕೊಂಡ್ರೆ ಬೆಳೆ ಬಂದ ತಕ್ಷಣ ಆ ಬೆಳೆಗೆ ಸಿಂಪರಣೆ ಮಾಡಬಹುದಾಗಿದೆ. ಅಂದ್ರೆ ಮಣ್ಣಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳು ಆಗ್ತವೆ ಅಂತ ಹೇಳಬಹುದು. ಹೌದು, ಮಣ್ಣಿನಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಈ ಸಾವಯವ ಇಂಗಾಲ ನಮಗೆ 3 ವರ್ಷದಲ್ಲಿ ಏನಾಗಿತ್ತು, ಮೊದಲು ಮಣ್ಣಿನಲ್ಲಿ ಸಾವಯವ ಇಂಗಾಲ ಶೇಕಡಾ 0.45 ಅಂತ ಇದ್ದವು ಒಂದು 0.47. ಅಂದ್ರೆ ನಾನು ಒಂದು ಅಂಶ ರೈತರಿಗೆ ಹೇಳಕ್ ಇಷ್ಟಪಡ್ತೀನಿ, ಸಾವಯವ ಇಂಗಾಲವನ್ನ ಹೆಚ್ಚಿಸುವುದು ತುಂಬಾ ಮುಖ್ಯ. ನಾವು ಸುಮಾರು 10-15 ವರ್ಷ ಕಷ್ಟಪಟ್ರೆ ಸಾವಯವ ಇಂಗಾಲವನ್ನ 1 decimal ಅಂದ್ರೆ 0.45-0.46 ತಗೊಂಡು ಹೋಗ್ಬೇಕಂದ್ರೆ 10 ವರ್ಷಗಳು ನಾವು ಸಾವಯವ ಕೃಷಿಯಲ್ಲಿ ತುಂಬಾ ಕಷ್ಟಪಡಬೇಕಾಗತ್ತೆ. ಸೊ ಈ ರೀತಿ ಇರುವಂತದನ್ನ ನಾವು ನೈಸರ್ಗಿಕ ಕೃಷಿಯನ್ನ ಅಳವಡಿಸಿಕೊಂಡು ಕ್ರಮೇಣ 3 ವರ್ಷಗಳು ಸತತ ಪ್ರಯತ್ನ ಪಟ್ಟ ನಂತರ ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಜೊತೆಯಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷನ್ನ ನಾವು ಭೂಮಿಗೆ ಜೀವಾಮೃತ ಮತ್ತು ಘನಜೀವಾಮೃತ ಮೂಲಕ ಪೂರೈಸುವುದರಿಂದ ಕೂಡ ಮಣ್ಣಿನಲ್ಲಿ ಭೌತಿಕ ಮತ್ತು ರಾಸಾಯನಿಕ ಗುಣಧರ್ಮಗಳು ತುಂಬಾನೇ ಚೆನ್ನಾಗಾಗ್ತಾ ಇದಾವೆ. ಅಂದ್ರೆ ಸೂಕ್ಷ್ಮಣುಗಳ ಸಂಖ್ಯೆನೂ ಕೂಡ ಸಾಕಷ್ಟು ವೃದ್ಧಿ ಆಗ್ತಾ ಇದೆ. ವೃದ್ಧಿ ಬೈರಂಕಿ ಅಂತ ತಾವು ಹೇಳಿದ್ರಿ. ಹೌದು, ರೀತಿಯ ಒಂದು ಸೂಕ್ಷ್ಮಣುಗಳ ಸಂಖ್ಯೆನೂ ಕೂಡ ಇಲ್ಲಿ ಸಾಕಷ್ಟು ಆಗ್ತಾ ಇದೆ. ಹೌದು, ಕೀಟ ನಿರ್ವಹಣೆಗೂ ಕೂಡ ಸಾಕಷ್ಟು ಒಂದು ಅವಕಾಶಗಳು ಇಲ್ಲಿ ವೃದ್ಧಿ ಆಗಿದೆ ಅಂತ ಹೇಳಬಹುದು. ಹೌದು ಹೌದು, ಕೀಟ ನಿರ್ವಹಣೆಗೆ ಪ್ರಮುಖವಾಗಿ ನಮಗೆ ಈ ನೀಮಾಸ್ತ್ರ, ಶುಂಠಿ ಅಸ್ತ್ರ ಮತ್ತು ದಶಪರ್ಣಿ ಕಷಾಯ ಇವುಗಳನ್ನ ಬಳಸಬಹುದಾಗಿದೆ. ನಮಗೆ ಸುಮಾರು ಬೆಳೆಗಳಲ್ಲಿ ನಾವು ಪ್ರಯೋಗಗಳನ್ನ ಕಂಡುಕೊಂಡ್ವಿ. ಅವರೆ ಬೆಳೆಯಲ್ಲಿ, ತೊಗರಿ ಬೆಳೆಯಲ್ಲಿ, ಅದೇ ತರ ಭತ್ತ ಇರ್ಬೋದು, ರಾಗಿ ಇರ್ಬೋದು, ಈ ಪ್ರಮುಖ ಬೆಳೆಗಳು ಮತ್ತೆ ತೋಟಗಾರಿಕಾ ಬೆಳೆಗಳಾದ ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಇಂಥ ಎಲ್ಲ ಬೆಳೆಗಳಲ್ಲಿ ಇವುಗಳನ್ನ ನಾವು ಪ್ರಯೋಗ ಮಾಡಿದ್ಮೇಲೆ ನಮಗೆ ಈ ರೀತಿಯ ಬ್ರಹ್ಮಾಸ್ತ್ರ, ಶುಂಠಿ ಅಸ್ತ್ರ, ಅಗ್ನಿ ಅಸ್ತ್ರವನ್ನು ಬಳಸಿದಾಗ ಶೇಕಡಾ 30-40% ನಮಗೆ ರೋಗ ಮತ್ತು ಕೀಟದ ನಿಯಂತ್ರಣವನ್ನು ಕಂಡುಕೊಂಡಿದ್ದೀವಿ. ಹಾಗಾಗಿ ನೈಸರ್ಗಿಕ ಕೃಷಿಯಲ್ಲಿ ಒಂದು ರೀತಿಯ ಒಂದು ಬಳಕೆಯನ್ನು ನಾವು ನಿರಂತರವಾಗಿ ಮಾಡ್ತಾ ಹೋದ್ರೆ ತಂತಾನೇ ಈ ಪರಭಕ್ಷಕ ಕೀಟಗಳು ಅಥವಾ ಏನು ಪ್ರಿಡೇಟರ್ಸ್ ಅಂತ ಹೇಳ್ತೀವಿ, ಉಪಯೋಗಕಾರಿ ಕೀಟಗಳ ಸಂಖ್ಯೆ ವೃದ್ಧಿಯಾಗಿ ನಮಗೂ ಕೂಡ ಈ ರಾಸಾಯನಿಕ ಕೀಟನಾಶಕಗಳ ಮೇಲೆ ಅವಲಂಬಿತರಾಗೋದನ್ನ ಕಡಿಮೆ ಮಾಡಬಹುದಾಗಿದೆ. ಅಂದ್ರೆ ಮುಖ್ಯವಾಗಿ ತಾವು ಈಗ ಕೃಷಿ ಬೆಳೆಗಳು ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಈ ಒಂದು ಪ್ರಯೋಗಗಳನ್ನು ಕೈಗೊಂಡಿದ್ದೀವಿ, ಯಾವುದರಲ್ಲಿ ಒಳ್ಳೆ ಫಲಿತಾಂಶ ಬಂದಿದೆ ಅಂತೀರಿ? ರೈತ ಬಾಂಧವರೇ, ನಾನು ಮೊದಲೇ ಹೇಳೋದಾದ್ರೆ ನೈಸರ್ಗಿಕ ಕೃಷಿಯನ್ನ ನೀವು ಅಳವಡಿಸಿಕೊಂಡು ಫಲಿತಾಂಶಗಳನ್ನ ಬೇಗನೆ ನೋಡ್ಬೇಕಂದ್ರೆ ತೋಟಗಾರಿಕಾ ಬೆಳೆಗಳಲ್ಲಿ ತುಂಬಾ ಬೇಗ ನಮಗೆ ರಿಸಲ್ಟ್ ಸಿಗುತ್ತೆ. ಅದೇ ಈ ಕೃಷಿ ಬೆಳೆಗಳಲ್ಲಿ ಸ್ವಲ್ಪ ಫಲಿತಾಂಶಗಳು ಕ್ರಮೇಣ 5-6 ವರ್ಷ ನಂತರ ಸಿಗುತ್ತೆ. ತೋಟಗಾರಿಕಾ ಬೆಳೆಗಳಿಗೆ ಯಥಾವತ್ತಾಗಿ ನಾವು ಕನ್ವರ್ಟ್ ಆಗ್ಬೋದು. ಆದ್ರಿಂದ ರೈತರು ಏನಾದರೂ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಳ್ಳೋದಿದ್ರೆ ಅವರು ಕ್ರಮೇಣವಾಗಿ ಒಂದು 10 ಎಕರೆ ಜಮೀನಿದ್ರೆ ಕ್ರಮೇಣವಾಗಿ ಒಂದೊಂದು ವರ್ಷನು ಒಂದೊಂದು ಎಕರೆನೇ ಕನ್ವರ್ಟ್ ಮಾಡಿಕೊಂಡು ನಿಧಾನವಾಗಿ ನೈಸರ್ಗಿಕ ಕೃಷಿಗೆ ಕೃಷಿ ಬೆಳೆಗಳನ್ನ ಒಳಪಡಿಸ್ಲಿ. ತೋಟಗಾರಿಕಾ ಬೆಳೆಗಳಲ್ಲಿ ಬೇಕಾದ್ರೆ ಅವರು ಬೇಗನೆ ಅದನ್ನ ಅಳವಡಿಸ್ಕೊಳ್ಬೇಕಾಗಿದೆ, ಮತ್ತೆ ರಿಸಲ್ಟ್ ಕೂಡ ತುಂಬಾ ಬೇಗನೆ ನಮಗೆ ತೋಟಗಾರಿಕಾ ಬೆಳೆಗಳಲ್ಲಿ ಕಂಡು ಬರುತ್ತೆ. ಅಂದ್ರೆ ಈ ತೋಟಗಾರಿಕಾ ಬೆಳೆಗಳಾಗ್ಬೋದು, ತೋಟದ ಬೆಳೆಗಳಲ್ಲಾಗ್ಬೋದು, ಈ ನೈಸರ್ಗಿಕ ಕೃಷಿಯ ತತ್ವಗಳಾದಂತ ಈ ಆಚ್ಛಾದನೆ ಮತ್ತು ವಾಪಸ್ ಇವುಗಳನ್ನ ಅಲ್ಲಿ ಕಾಪಾಡಿಕೊಳ್ಳೋಕೆ ಬಹಳಷ್ಟು ಅವಕಾಶ ಇರುತ್ತೆ. ಕರೆಕ್ಟ್. ಅದರಿಂದ ಬೇಗ ಒಳ್ಳೆ ಫಲಿತಾಂಶಗಳು ಕೂಡ ಸಿಗಬಹುದು. ಹೌದು, ಇದು ನಿಮ್ಮ ಫಲಿತಾಂಶದಲ್ಲೂ ಕೂಡ ಕಂಡು ಬಂದಿದೆ. ಹೌದು. ಅಂದ್ರೆ ತೋಟದ ಬೆಳೆಗಳು ಅಂದ್ರೆ ಯಾವ್ಯಾವ ಬೆಳೆಗಳಲ್ಲಿ ಮಾಡಿದ್ರಿ? ನಾವು ಮಾಡಿದ್ದು ಮುಖ್ಯವಾಗಿ ಈ ತೆಂಗು, ಅಡಿಕೆ ಮತ್ತು ಈ ಹಣ್ಣಿನ ಮರಗಳಾದ ಈ ಸಪೋಟ ಇರ್ಬೋದು, ಮಾವು ಇರ್ಬೋದು, ದಾಳಿಂಬೆ ಇರ್ಬೋದು, ಬಾಳೆ ಇರ್ಬೋದು, ಇಂಥ ಬೆಳೆಗಳಲ್ಲಿ ಅಳವಡಿಸ್ಕೊಂಡ್ವಿ. ಹಾಗಾಗಿ ತೆಂಗು ಮತ್ತೆ ಮಾವು ಅಡಿಕೆಯಲ್ಲಿ ತುಂಬಾ ಬೇಗನೆ ನಮಗೆ ಸಂಶೋಧನಾ ಫಲಿತಾಂಶಗಳು ಲಭ್ಯವಾಗಿವೆ, ಇಳುವರಿ ಇಳಿಮುಖವಾಗಿಲ್ಲ. ನಮಗೆ ಕೃಷಿ ಬೆಳೆಗಳಲ್ಲಿ ಏನಾಗುತ್ತೆ, ಯಾವ ಬೆಳೆಗಳಲ್ಲಿ ಮಾಡಿದ್ರಿ? ಕೃಷಿ ಬೆಳೆಗಳಲ್ಲಿ ನಾವು ಮುಖ್ಯವಾಗಿ ರಾಗಿ, ತೊಗರಿ, ಹವರೆ, ಅದೇ ತರ ಈ ಭತ್ತ ಮತ್ತೆ ಅಲಸಂದೆ, ಮುಖ್ಯವಾಗಿ ಇರುವಂತ ಹತ್ತಿ, ಇಂಥ ಬೆಳೆಗಳಲ್ಲಿ ಪ್ರಮುಖ ಪ್ರಯೋಗಗಳನ್ನ ಕೈಗೊಂಡಾಗ ನಮಗೆ ಏನಾಗಿದೆ, ಒಂದು ಶೇಕಡ ಇಳುವರಿ ಒಂದು 30-40% ಕಡಿಮೆ ಆಗಿದೆ. ಇದನ್ನ ನಾವು ಒಂದು ಕನ್ವರ್ಷನ್ ಪೀರಿಯಡ್ ಅಥವಾ ಪರಿವರ್ತನಾ ಸಮಯ ಎಂದು ಪರಿಗಣಿಸಿದ್ರೆ, ಯಾಕಂದ್ರೆ ಮಣ್ಣಿನಲ್ಲಿ ಒಂದು ಸಾವಯವ ಇಂಗಾಲ ಕೂಡ ಕ್ರೋಢೀಕೃತವಾಗುತ್ತಿದೆ. ಈ 3 ವರ್ಷಗಳ ಸಮಯವನ್ನ ನಾವು ಒಂದು ಪರಿವರ್ತನಾ ಸಮಯ ಅಂತ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಬರುವ ಫಲಿತಾಂಶ ನಮಗೆ ಒಂದು ರೀತಿಯ ಒಂದು ಎವಾಲ್ಯೂಯೇಷನ್ ಆಗುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ. ಈಗ ಕೃಷಿ ಬೆಳೆಗಳಲ್ಲಾದರೂ ಕೂಡ ತಾವು ಖುಷ್ಕಿದಲ್ಲಿ ಕೈಗೊಂಡಿದ್ರು ಪ್ರಯೋಗಗಳನ್ನು ನೀರಾವರಿಯಲ್ಲಿ ಕೈಗೊಂಡಿದ್ದು. ಇಲ್ಲಿ ರೈತರ ತಾಕುಗಳಲ್ಲಿ ಕೈಗೊಂಡಾಗ ಎಲ್ಲೆಲ್ಲಿ ಎಲ್ಲಿ ನೀರಾವರಿ ಸೌಲಭ್ಯ ಇದೆಯೋ ಅವೆಲ್ಲ ನೀರಾವರಿ ಇತ್ತು. ಕೆಲವು ಕಡೆ ಹೆಚ್ಚಾಗಿ ನಾವು ಖುಷ್ಕಿಯಲ್ಲೇ ಕೈಗೊಂಡಿದ್ದು, ಖುಷ್ಕಿ ಬೆಳೆಗಳಲ್ಲೇ ಈ ಪ್ರಯೋಗಗಳನ್ನ ಕೈಗೊಂಡ್ವಿ. ಬಟ್ ಸಂಶೋಧನಾ ತಾಕುಗಳಲ್ಲಿ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ನಾವು ಇವುಗಳನ್ನ ನಾವು ನೀರಾವರಿ ಬೆಳೆಯಾಗೆ ತೆಗೆದುಕೊಂಡಿದ್ವಿ. ಅಲ್ಲಿ ಮುಖ್ಯವಾಗಿ ಈ ಕೃಷಿ ಬೆಳೆಗಳನ್ನ ಬೆಳೆಯುವಾಗ ಒಂದೇ ಒಂದು ಹಂಗಾಮಿನಲ್ಲಿ ಬರುವಂತ ಬೆಳೆಗಳಿರ್ತವೆ. ಹೌದು. ಅಲ್ಲಿ ಈ ನೈಸರ್ಗಿಕ ಕೃಷಿಯ ತತ್ವಗಳಾದಂತ ಈ ಜೀವಾಮೃತ, ಬೀಜಾಮೃತ, ಆಚ್ಛಾದನೆ ಮತ್ತು ವಾಪಸ್ ಇವುಗಳ ಒಂದು ಅಳವಡಿಕೆಯನ್ನ ಹೇಗೆ ಮಾಡಿಕೊಂಡ್ರಿ? ಹೌದು. ಈಗ ನಾವೇನ್ ಮಾಡಿದ್ವಿ, ಈಗ ತೊಗರಿ ಬೆಳೆ, ತೊಗರಿ ಬೆಳೆಯಲ್ಲಿ ನಮಗೆ ಈ ಒಂದು 6 ತಿಂಗಳು ಬೆಳೆ ಆಗಿರೋದ್ರಿಂದ ನಾವು ಪ್ರತಿ 15 ದಿನಕ್ಕೊಮ್ಮೆ ಜೀವಾಮೃತವನ್ನ ತಯಾರು ಮಾಡಿಕೊಂಡು ಜೀವಾಮೃತವನ್ನ ಪೂರೈಸಿದ್ವಿ. ಅದೇ ತೀರ ಘನ ಜೀವಾಮೃತವನ್ನ ರೈತ ಬಾಂಧವರು ಗಮನಿಸಬೇಕು. ಘನ ಜೀವಾಮೃತವನ್ನ ನಾವು ಆದಷ್ಟು ಬೇಗ ಬಿತ್ತನೆಗೆ 1 ತಿಂಗಳು ಮುಂಚೆನೆ ನಾವು ಭೂಮಿಗೆ ಸೇರಿಸಬೇಕಾಗುತ್ತೆ, ಸಾವಯವ ಗೊಬ್ಬರದ ರೀತಿಯಲ್ಲಿ. ಅದ ನಂತರ ಬೀಜಾಮೃತವನ್ನ ನಾವು ಬೆಳೆ ಬಿತ್ತನೆ ಸಮಯದಲ್ಲಿ ಮಾಡ್ತೀವಿ. ನಂತರ ಜೀವಾಮೃತವನ್ನ ಪ್ರತಿ 15 ದಿನಕ್ಕೊಮ್ಮೆ 200 ಲೀಟರ್ 1 ಎಕರೆಗೆ ಪ್ರಮಾಣದಲ್ಲಿ ಕೊಡ್ತಾ ಹೋಗ್ತೀವಿ. ಇದನ್ನ ನಾವು ಸುಮಾರು ಒಂದು ತೊಗರಿ ಬೆಳೆ ಹೂವನ್ನ ಕಚ್ಚಿ ಕಾಯಿ ಕಚ್ಚುವ ಹಂತದವರೆಗೂ ನಾವು ಪೂರೈಸಬೇಕಾಗತ್ತೆ. ಅದೇ ತರ ಈ ಏನು ಮಧ್ಯದಲ್ಲಿ ನಾವು ಸಸ್ಯರಾಶಿಯನ್ನ ನಾವು ಹೊದಿಕೆ ಮಾಡೋದು, ಮತ್ತೆ ಅದಕ್ಕೆ ಬೇಕಾದಂತ ಬದುಗಳಲ್ಲಿ ಬೇಕಾದಂತ ಒಂದು ಗೊಬ್ಬರದ ಗಿಡಗಳನ್ನ ನೆಡೋದು ಅಥವಾ ನುಗ್ಗೆ ಗಿಡಗಳನ್ನ ನೆಡೋದು, ವೈವಿಧ್ಯತೆಯನ್ನ ಕಾಪಾಡಿಕೊಳ್ಳೋದು, ಮತ್ತೆ ರೈತರು ಈ ಕೀಟಗಳ ನಿರ್ವಹಣೆಗೆ ಈ ಕವಲು ಕೋಲುಗಳನ್ನ ಇಡಬಹುದು. ಇವೆಲ್ಲ ಸಾಂಪ್ರದಾಯಿಕ ಪದ್ಧತಿಗಳು. ಇವುಗಳನ್ನ ಅಳವಡಿಸಿಕೊಂಡು ಲೈಟ್ ಟ್ರಾಪ್ಸ್ ಇಂಥವನ್ನ ಬಳಸ್ಕೊಂಡ್ರೆ ನಾವು ರಾಸಾಯನಿಕ ವಸ್ತುಗಳಿಗೆ ಮಾರು ಹೋಗದೆ ನೈಸರ್ಗಿಕ ಪದ್ಧತಿಯಲ್ಲಿ ಮತ್ತೆ ಈ ಚೆಂಡುಗಳನ್ನ ಬಳಸೋದು, ಟ್ರಾಪ್ ಕ್ರಾಪ್ ಈ ರೀತಿಯ ಬಲೆ ಬೆಳೆಗಳನ್ನ ಮಾಡೋದು, ಈ ರೀತಿ ಮಾಡೋದ್ರಿಂದ ನಾವು ಕೀಟ ಮತ್ತು ರೋಗ ನಿರ್ವಹಣೆಯನ್ನ ಸಮರ್ಪಕವಾಗಿ ಮಾಡಬಹುದಾಗಿದೆ. ಇನ್ನು ಮುಖ್ಯವಾಗಿ ಈ ನೈಸರ್ಗಿಕ ಕೃಷಿನಲ್ಲಿ ಉತ್ಪಾದನಾ ವೆಚ್ಚ ಎಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ, ಯಾವ್ಯಾವ ಅಂಶಗಳಲ್ಲಿ ನಾವು ಈ ಉತ್ಪಾದನಾ ವೆಚ್ಚ ಕಡಿಮೆ ಆಗೋದನ್ನ ಕಂಡುಕೊಂಡಿದ್ದೀವಿ ಅಂತ? ಹೌದು. ಇದು ಮೊದಲನೇ ಸಾರಿ ಈ ಏನು ಯೋಜನೆ ಬಂದಾಗ ಇದರ ಹೆಸರು ಕೂಡ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಇತ್ತು. ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂತ. ಹೌದು. ಅವಾಗ ಸುಮಾರು ಜನರು ಮನಸ್ಸಿನಲ್ಲಿ ಈ ಶೂನ್ಯ ಬಂಡವಾಳ ಅಂತ ಯಾಕೆ ಕರೀತಾರೆ, ಬಂಡವಾಳನೇ ಇಲ್ವೇ ಅನ್ನೋ ತರ. ಆಕ್ಚುಲಿ ಆ ವರ್ಡ್ ಏನು ಅಂದ್ರೆ, ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂದ್ರೆ ರೈತರು ತಮ್ಮ ಜಮೀನಿನಲ್ಲೇ ಬರುವಂತ ಪದಾರ್ಥಗಳನ್ನ, ಈಗ ಸಗಣಿ ಇರ್ಬೋದು, ಇರ್ಬೋದು, ಗಂಜಲ ಇರ್ಬೋದು, ಅಥವಾ ದ್ವಿದಳ ಧಾನ್ಯದ ಹಿಟ್ಟಿರ್ಬೋದು, ಬೆಲ್ಲ ಇರ್ಬೋದು, ಮಣ್ಣು, ಇವುಗಳನ್ನೆಲ್ಲ ತಮ್ಮ ಜಮೀನಿನಿಂದನೇ ತಗೊಳ್ಳೋದ್ರಿಂದ ರೈತರು ಹೊರಗಡೆಯಿಂದ ಅಥವಾ ಬಾಹ್ಯ ಪರಿಕರಗಳನ್ನ ಕೊಂಡುಕೊಳ್ಳದೆ ಮಾಡುವಂತ ಕೃಷಿಗೆ ಶೂನ್ಯ ಬಂಡವಾಳ ಅಂತ ಹೆಸರು ಇಡಲಾಯಿತು. ಅಂದ್ರೆ ಕಡ ತಂದು ಮಾಡುವಂತ ಕೃಷಿ ಆಗಬಾರ್ದು ಅಂತ. ಕ್ರಮೇಣ ಅದು ಹೆಸರು ಬದಲಾವಣೆಯಾಗಿ ಇವತ್ತು ನೈಸರ್ಗಿಕ ಕೃಷಿ ಅಂತ ಆಗಿದೆ. ನೈಸರ್ಗಿಕ ಕೃಷಿಯಲ್ಲಿ ನಮಗೆ ಉತ್ಪಾದನಾ ವೆಚ್ಚ 40% ಕಡಿಮೆ ಆಗುತ್ತದೆ. ಎಲ್ಲೆಲ್ಲಿ ಅಂತ ಹೇಳಿದ್ರೆ, ನಾವು ಮುಖ್ಯವಾಗಿ ನೈಸರ್ಗಿಕ ಕೃಷಿಯಲ್ಲಿ ಈ ಭೂಮಿಯ ಒಂದು ತಯಾರಿಕೆಯಲ್ಲಿ 20-25% ಹಣವನ್ನು ನಾವು ಕಡಿಮೆ ಮಾಡ್ತೇವೆ. ಅಂದರೆ ಪದೇ ಪದೇ ಉಳುಮೆ ಮಾಡೋದನ್ನ ಕೂಡ ಇಲ್ಲಿ ಹೇಳುವುದಿಲ್ಲ. ಜೊತೆಯಲ್ಲಿ ನಮಗೆ ಕೀಟನಾಶಕಗಳು, ರೋಗನಾಶಕಗಳು ಮತ್ತು ರಾಸಾಯನಿಕ ಗೊಬ್ಬರಗಳ ಮೇಲೆ ಮಾಡುವಂತ ವೆಚ್ಚದಲ್ಲಿ ನಮಗೆ ಉಳಿತಾಯ ಆಗೋದ್ರಿಂದ, ಮತ್ತೆ ಈ ಮಣ್ಣು ಕೂಡ ನಮಗೆ ನೀರನ್ನ ಹಿಡಿದಿಡುವ ಶಕ್ತಿಯನ್ನ ಜಾಸ್ತಿ ಮಾಡ್ತಾ ಇರೋದ್ರಿಂದ ನಮಗೆ ಈ ನೀರನ್ನ ಆಯಿಸುವುದ ವೆಚ್ಚ ಇರ್ಬೋದು, ಅಥವಾ ಈ ಕೂಲಿ ಆಳುಗಳ ಸಂಖ್ಯೆಯಲ್ಲೂ ಕೂಡ ನಮಗೆ ಸ್ವಲ್ಪ ಇಳಿಕೆಯನ್ನ ಕಂಡಿದೀವಿ. ಹಾಗಾಗಿ ಒಟ್ಟಾರೆಯಾಗಿ 30-40% ಉತ್ಪಾದನಾ ವೆಚ್ಚ ಕಡಿಮೆ ಆಗ್ತಾ ಇದೆ. ಇನ್ನು ಮುಖ್ಯವಾಗಿ ಈ ನೈಸರ್ಗಿಕ ಕೃಷಿಯನ್ನ ಉತ್ತೇಜನ ಮಾಡೋದಕ್ಕೋಸ್ಕರ ನಾವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತೀರಿ? ಹೌದು, ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇದು ತುಂಬಾ ಮುಖ್ಯವಾದ ವಿಷಯ ನೀವು ಕೇಳಿದ್ದು. ಯಾಕಂದ್ರೆ ಸುಮಾರು ಪ್ರಾತ್ಯಕ್ಷಿಕೆಗಳನ್ನ ನಾವು ತಗೊಂಡಿದೀವಿ. ಪ್ರತಿ ಪ್ರಾತ್ಯಕ್ಷಿಕೆಯಲ್ಲೂ ರೈತರು ನಮಗೆ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ದಾರೆ. ನಾನು ಈ ದಿನ ಈ ವಾಹಿನಿಯ ಮುಖಾಂತರ ಅವರಿಗೆ ನನ್ನ ಗೌರವಪೂರ್ಣ ವಂದನೆಗಳನ್ನ ಸಲ್ಲಿಸ್ತೀನಿ. ಯಾಕಂದ್ರೆ ನಾವು ಏನು 8,000 ಜನ ರೈತರೊಂದಿಗೆ ಅವರಿಗೆ ಉತ್ತೇಜನವನ್ನ ನಾವು ಬೇಕು ಅಂತ ನಾವು ಇವತ್ತು ಯಾಕೆ ನಾನು ಗಟ್ಟಿ ಮನಸ್ಸಿಂದ ಹೇಳ್ತೀನಿ ಅಂದ್ರೆ, ರೈತರು ನೈಸರ್ಗಿಕ ಕೃಷಿಯನ್ನ ಮಾಡಬೇಕು ಅಂದ್ರೆ ಸುಮಾರು ಇಳುವರಿಯನ್ನ ಅವರು ಕಳ್ಕೋಬೇಕಾಗತ್ತೆ. ಈಗ ಕೃಷಿ ಬೆಳೆಗಳನ್ನೇ ತಗೊಳ್ಳೋಣ, 30-40% ಇಳುವರಿಯಲ್ಲಿ ಇಳಿಮುಖ ಆಗತ್ತೆ ಅಂದ್ರೆ ಅವರಿಗೆ ಬರ್ತಿದ್ದಂತ ಒಂದು ಉತ್ಪಾದನೆ ಕಡಿಮೆ ಆಗತ್ತೆ. ಹಾಗಾಗಿ ನಾವು ಎಲ್ಲೋ ಒಂದು ರೀತಿ ಅವರಿಗೆ ಒಂದು ಉತ್ತೇಜನವನ್ನ ಕೊಡಬೇಕಾಗತ್ತೆ. ಎಲ್ಲಿ ಅಂದ್ರೆ, ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಅವರಿಗೆ ಒಂದು ನೈಸರ್ಗಿಕ ಕೃಷಿಯಲ್ಲಿ ಬೆಳೆದ ಪದಾರ್ಥಕ್ಕೆ ಮೊದಲನೇದಾಗಿ ಒಂದು ಸರ್ಟಿಫಿಕೇಶನ್ ಅಥವಾ ದೃಢೀಕರಣವನ್ನ ಪ್ರಮಾಣೀಕರಣವನ್ನ ಮಾಡಿಸ್ಬೇಕಾಗತ್ತೆ. ಅದು ನೈಸರ್ಗಿಕ ಕೃಷಿಯಲ್ಲಿ ಬೆಳೆದಂತ ಪದಾರ್ಥ ಎಂದು ಒಂದು ಪ್ರಮಾಣೀಕರಣ ಸಿಕ್ಬಿಟ್ರೆ ಅದಕ್ಕೆ ಒಂದು ಒಳ್ಳೆ ಒಂದು ಲೇಬಲ್ ಸಿಕ್ಕಂಗೆ ಅದನ್ನ ಅವರು ಬಳಸ್ಕೊಂಡು ಒಂದು ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಂಡು ಈ ಬೇರೆ ರಾಸಾಯನಿಕ ಕೃಷಿಯಲ್ಲಿ ಬಂದಂತ ಪದಾರ್ಥಕ್ಕಿಂತ ಬೆಲೆಯಲ್ಲಿ ಸುಮಾರು 5-10 ರೂಪಾಯಿ ಜಾಸ್ತಿ ಸಿಕ್ಕರೂ ಕೂಡ ರೈತರು ತಮ್ಮ ಉತ್ಪನ್ನಕ್ಕೆ ಒಳ್ಳೆಯ ಒಂದು ಬೆಲೆಯನ್ನು ತೆಗೆದುಕೊಂಡ್ರೆ ಆ ನೈಸರ್ಗಿಕ ಕೃಷಿಯಲ್ಲಿ ಮುಂದುವರಿತಾರೆ. ಯಾಕಂದ್ರೆ ನೈಸರ್ಗಿಕ ಕೃಷಿಯನ್ನ ಅವರು ಮಾಡಬೇಕು ಅಂದ್ರೆ ಸುಮಾರು ಈ ದೇಸಿ ಹಸುವಿನ ಸಾಕಬೇಕಾಗತ್ತೆ. ದೇಸಿ ಹಸುವನ್ನ ಸಾಕಿದಾಗ ಅವರು HF ಮತ್ತು ಜೆರ್ಸಿ ಹಸುವಿನಲ್ಲಿ ಬರುವಂತ ಹಾಲಿನ ಇಳುವರಿಯನ್ನ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಇಲ್ಲಿ ದೇಸಿ ಹಸು ಹಾಲಿನ ಇಳುವರಿಯನ್ನ ಕಡಿಮೆ ಕೊಡುತ್ತೆ. ಇವುಗಳನ್ನೆಲ್ಲ ನಾವು ಮನಗೊಂಡು ಅವರಿಗೆ ಒಂದು ರೀತಿಯ ಉತ್ತೇಜನವನ್ನ ಕೊಡಬೇಕಾಗತ್ತೆ. ಮುಂದಿನ ವರ್ಷಗಳಲ್ಲಿ ಅವರು ಹೆಚ್ಚೆಚ್ಚು ರೈತರು ಇದನ್ನ ಅಳವಡಿಸ್ಕೊಂಡ್ರೆ ನಾವು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಆಹಾರವನ್ನ ಕೊಡಬಹುದು, ಸದೃಢವಾದ ಒಂದು ಸಮಾಜವನ್ನ ಕಟ್ಟಬಹುದು ಅನ್ನೋದು ಒಂದು ಆಶಯ ಇದೆ. ಅಂದ್ರೆ ದೇಸಿ ಹಸುಗಳ ಒಂದು ಸಂರಕ್ಷಣೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗತ್ತೆ. ಯಾಕಂದ್ರೆ ಎಲ್ಲಾ ರೈತರು ಲಭ್ಯವಾಗಬೇಕು ಅಂದ್ರೆ ಹೌದು, ಅವುಗಳನ್ನು ಸಂರಕ್ಷಣೆ ಮಾಡಲೇಬೇಕಾಗತ್ತೆ. ಅವರು ಕೂಡ ರೈತರು ಒಂದು ಹಾಲಿನ ಇಳುವರಿಯನ್ನ ಗಮನಿಸದೆ ಹೆಚ್ಚಾಗಿ ನೈಸರ್ಗಿಕ ಕೃಷಿಯಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ಅವರಿಗೆ ಎಲ್ಲೋ ಒಂದು ರೀತಿ ಉತ್ತೇಜನವನ್ನ ಕೊಟ್ರೆ ತುಂಬಾ ಇನ್ನೂ ಒಂದಷ್ಟು ಜನರು ಇದಕ್ಕೆ ಅಳವಡಿಸ್ಕೊಳ್ತಾರೆ ಅನ್ನೋ ಒಂದು ಆಶಾಭಾವನೆ ಇದೆ. ನಮ್ಮ ಕೇಂದ್ರ ಸರ್ಕಾರ ಕೂಡ ಈ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತ ಕೂಡ ಜಾರಿ ತಂದಿದೆ. ಹೌದು, ಜೊತೆಗೆ ನಮ್ಮ ಆಯವ್ಯಯದಲ್ಲಿ ಈ ನೈಸರ್ಗಿಕ ಕೃಷಿಗೆ ವಿಶೇಷ ಪ್ರೋತ್ಸಾಹವನ್ನು ಕೊಡುವಂತ ಪ್ರಸ್ತಾವನೆ ಕೂಡ ಮಾಡಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಪೂರಕವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಕೂಡ ಇದರಲ್ಲಿ ಪಾಲ್ಗೊಳ್ತಾ. ಹೌದು ಹೌದು, ಈ ಪ್ರಸ್ತುತ ವರ್ಷದಲ್ಲೂ ಕೂಡ ನಮ್ಗೆಲ್ಲರಿಗೂ ಮತ್ತೆ ನೈಸರ್ಗಿಕ ಕೃಷಿಯನ್ನ ಪ್ರತಿ ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ವ್ಯಾಪ್ತಿಯಲ್ಲಿ 1,000 ಎಕರೆಯಲ್ಲಿ ಈ ಪ್ರಾತ್ಯಕ್ಷಿಕೆಗಳನ್ನ ರೈತರ ಜಮೀನಿನಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳಿ ನಮ್ಗೆ ಆಗ್ಲೇ ಸೂಚನೆಗಳು ಬಂದಿದೆ. ನಾವು ಅದರಂತೆ ಕಾರ್ಯಸನ್ನದ್ಧರಾಗಿದ್ದೀವಿ. ಹಾಗಾಗಿ ನಮ್ಮ ಏನು ಸರ್ಕಾರದ ಎಲ್ಲ ಯೋಜನೆಗಳಿದೆ ಇವುಗಳು ಇವತ್ತು ನೈಸರ್ಗಿಕ ಕೃಷಿಗೆ ಉತ್ತೇಜನ ನೀಡ್ತಾ ಇದೆ. ಹಾಗಾಗಿ ನಾವು ಈ ನೈಸರ್ಗಿಕ ಕೃಷಿಯನ್ನ ಇನ್ನೊಂದಷ್ಟು ಜನರಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಒಂದು ಆಶಾಭಾವನೆ ಇದೆ. ರೈತ ಬಾಂಧವರೇ, ತಮಗೆ ಈ ನೈಸರ್ಗಿಕ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ MT ಸಂಜಯ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9243075082. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9243075082. ತುಂಬ ಸಂತೋಷ ಡಾಕ್ಟರ್ ಸಂಜಯ್ ಅವರೇ. ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ನೈಸರ್ಗಿಕ ಕೃಷಿಗೆ ವಿಶೇಷ ಪ್ರೋತ್ಸಾಹವನ್ನು ಕೊಡುವಂಥ ದೃಷ್ಟಿಯಿಂದ ಸಾಕಷ್ಟು ಉತ್ತಮವಾದಂಥ ಕ್ರಮಗಳನ್ನು ಕೈಗೊಳ್ತಾ ಇದ್ದಾವೆ. ಇದರಲ್ಲಿ ಕೃಷಿ ವಿಶ್ವವಿದ್ಯಾಲಯ ಕೂಡ ಪಾಲ್ಗೊಂಡು ಒಂದು ನೈಸರ್ಗಿಕ ಕೃಷಿಗೆ ಒಂದು ವೈಜ್ಞಾನಿಕ ಚೌಕಟ್ಟನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ, ಮೌಲ್ಯಮಾಪನವನ್ನು ಮಾಡ್ತಾ ಇದೆ. ಆ ಎಲ್ಲ ಫಲಿತಾಂಶಗಳು ಹೇಗಿದ್ದಾವೆ, ಈ ನೈಸರ್ಗಿಕ ಕೃಷಿಯ ಸಾಧಕ ಬಾಧಕಗಳೇನು ಅನ್ನೋದನ್ನು ನಮ್ಮ ಕೇಳುಗರಿಗೆ ತಿಳಿಸೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ಬಹಳ ವಿವರವಾಗಿ ತಿಳಿಸ್ಕೊಟ್ರಿ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದು ಇಂದಿನ ಕೃಷಿರಂಗ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 meters, ಅಂದರೆ 612 kHz. ಕಾರ್ಯಕ್ರಮ ವಿವರಣೆ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಅವಲೋಕನ, 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿಗೀತೆ, 7:02 ಹಾಗೂ 7:45 ಚಿತ್ರಗೀತೆಗಳು, 9:05 ಸ್ನೇಹ ಭಾರತಿ ತೆಲುಗು ಕಾರ್ಯಕ್ರಮ. ಮೊದಲಿಗೆ ಸಣ್ಣ ಕತೆ ಆಚಂಟ ಹೇಮಾವತಿ ಅವರಿಂದ, ನಂತರ ಕವನ ವಾಚನ ರೋಹಿಣಿ ಸತ್ಯ ಅವರಿಂದ. ಇಂದು ರಾತ್ರಿ 9:30 ಜನಪದ ವೈವಿಧ್ಯ, ವಿವಿಧ ಜಾನಪದ ಪ್ರಕಾರಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ, ಪ್ರಸ್ತುತಿ R. ಬಸವರಾಜು. ಇಂದು ರಾತ್ರಿ 10:00 ದ ಪವರ್ ಆಫ್ ಲಿಸ್ನಿಂಗ್ ನ್ಯೂ ನಾಲೆಡ್ಜ್ ಸೀರೀಸ್ ದೆಹಲಿ ಕೇಂದ್ರ.